ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 6 ಹಾಗೂ 7ರಂದು ಕೆಲವು ಕಡೆ, ಅಕ್ಟೋಬರ್ 8ರಿಂದ ಅಕ್ಟೋಬರ್ 12ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡುವಂತಿಲ್ಲ, ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಕೊಪ್ಪಳದಲ್ಲಿ 2,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ. ರಾಜ್ಯದಲ್ಲಿ 18,500ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಿದ್ದತೆ, ಸಚಿವ ಮಧು ಬಂಗಾರಪ್ಪ. ಬೆಂಗಳೂರಿನಲ್ಲಿ ದಕ್ಷಿಣ ವಲಯದ ವಕ್ಫ್ ಮಂಡಳಿಗಳಿಂದ ಉಮೀದ್ ಪರಿಶೀಲನಾ ಸಭೆ. ರಾಜ್ಯದ ಎಲ್ಲ ಸಮುದಾಯ ಧರ್ಮಗಳನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ, ಬಿವೈ ವಿಜಯೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಅಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯಡಗಿ ನಮ್ಮ ನಡಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಿಜಯಪುರ, ಸಮಯ ಸಾಯಂಕಾಲದ 6:58. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಬೇಗ ಮಾಡ್ಕಣೋ, ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ. ಅದೇ ತರಹ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು. ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 3.68 ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಗೆ ನೋಯನ್ನಿ. ಪ್ರತಿಯೊಬ್ಬರು ಸಂತೆ ಮಾರುಕಟ್ಟೆಗೆ ವಸ್ತುಗಳ ಖರೀದಿಗೆ ಹೋಗುವಾಗ ತಪ್ಪದೇ ಮರುಬಳಕೆ ಮಾಡಬಹುದಾದ ಕೈ ಚೀಲವನ್ನೇ ಬಳಸಿ. ಮಾಲಿನ್ಯ ನಿಯಂತ್ರಣಕ್ಕೆ ಇದುವೇ ನಮ್ಮ ಹೆಜ್ಜೆ. ಏಕಬಳಕೆ ಪ್ಲಾಸ್ಟಿಕ್ ಬಳಸಲ್ಲ ಎಂದು ಇಂದೇ ಪ್ರತಿಜ್ಞೆ ಮಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಘನಕೃಷಿ, ಕೃಷಿ ಋಷಿ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು 9ನೇ ಪ್ರಕರಣ. ತೋಟದ ಭೂಮಿಯ ತಿದ್ದುವಿಕೆಯು ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿಯು ಭಾಗ 2. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನಕೃಷಿ ಕೇಳಿ. ಘನ ಕೃಷಿ ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನಕೃಷಿ ಘನಕೃಷಿ ಆತ್ಮೀಯ ರೈತ ಬಾಂಧವರೇ, ಈಗ ಅಲಿಸಿ ಕಳೆದ ವಾರ ಪ್ರಸಾರವಾದ 9ನೇ ಪ್ರಕರಣದ ಮುಂದುವರಿದ ಭಾಗ. ಒಂಬತ್ತನೇ ಪ್ರಕರಣವು ತೋಟದ ಭೂಮಿಯ ತಿದ್ದುವಿಕೆಯು ಮತ್ತು ಬಾವಿಯನ್ನು ಕಡಿಸುವ ಯುಕ್ತಿಯು. ಸಿದ್ಧ ಮಾಡಿದ ಬಾರಿ ಮತ್ತು ಸಾಚೆ. ಈ ಕಟ್ಟಿಗೆಯ ಸಾಚೆ ಕಂಬಗಳು ಮತ್ತು ಹಲ್ಲುಗಳು ನೀರೊಳಗೆ ಇರುವುದರಿಂದ ಅವುಗಳು ಕೆಡದೆ ಮತ್ತು ಹುಳ ಹತ್ತದೆ ಮತ್ತು ಹಸಿಯ ಕಟ್ಟಿಗೆಗಳು ನೀರಲ್ಲಿ ಇರುವುದರಿಂದ ಲಡ್ಡಿ ಹಾಯದೆ ಕೆಚ್ಚಿನಂತೆ ಆಗಿ ಇರುವವು. ಹಾಗೂ ನೀರು ಬಿಟ್ಟು ಮೇಲೆ ತೆರೆದಿರುವ ಕಟ್ಟಿಗೆಗಳು ಹುಳ ಹತ್ತಿ ಕೆಡದ ಹಾಗೆ ಅವುಗಳಿಗೆ ಎಣ್ಣೆ ರಾಳ ಹುರುಮಂಜನ್ನು ಕುದಿಸಿ ಹಚ್ಚಬೇಕು, ಅಥವಾ ಡಾಂಬರವನ್ನಾಗಲಿ ರೋಗಂಧವನ್ನಾಗಲಿ ಹಚ್ಚಿದರೂ ಬರುತ್ತದೆ. ಹೀಗೆ 4-6 ವರ್ಷಕ್ಕೊಮ್ಮೆ ಹಚ್ಚಿದರೆ ಆ ಕಟ್ಟಿಗೆಗಳಿಗೆ ಹುಳ ಹತ್ತದೆ ಮತ್ತು ಮಳೆಯ ನೀರಿನಿಂದಲೂ ಲಡ್ಡಿ ಹಾಯದೆ ಆ ಕಟ್ಟಿಗೆಗಳು ಕೆಡದೇ ಇರುವವು. ಇದನ್ನು ಬರೆಯುವುದರಿಂದ ಮತ್ತು ಬಾಯಿಯಿಂದ ಹೇಳುವುದರಿಂದ ಬಹಳವಾಗಿ ತೊಂದರೆಯಂತೆ ಕಾಣಿಸುವುದು. ಆದಾಗ್ಯೂ ಮಾಡಿಕೊಂಬುವುದಕ್ಕೆ ತೀರ ಆಯಾಸವಿಲ್ಲದೆ ಬಹಳ ದ್ರವ್ಯದ ಖರ್ಚು ಇಲ್ಲದೆ ಅತಿ ಸುಲಭದಿಂದಾಗುತ್ತದೆ. ನೀರು ಬಹಳವಾಗಿದ್ದು ಆ ನೀರು ಸವಿಯಾಗಿದ್ದ ಕಾಲಕ್ಕೂ ಗಟ್ಟಿ ದರಿಯು ಸಿಕ್ಕದ ಹಾಗೆ ಇರುವುದರಿಂದ ಬಾವಿಯನ್ನು ಮಾಡಿಕೊಳ್ಳದೆ ಬಿಟ್ಟಿರುವರು. ಅಂಥ ಸ್ಥಳದಲ್ಲಿ ಈ ಪ್ರಕರಣದಲ್ಲಿ ಹೇಳಿದ ಪ್ರಕಾರ ಕಟ್ಟಿಗೆಗಳ ಸಹಾಯದಿಂದ ಬಾವಿಯನ್ನು ಮಾಡಿಕೊಂಡರೆ ನಿರಾಯಾಸದಿಂದ ಆಗುವುದು. ಉಸುಕು ನೆಲದಲ್ಲಿ ಬಾವಿಯನ್ನು ತೆಗೆಸಬೇಕಾದರೆ ಹಳ್ಳದಲ್ಲಿ ಒರತೆಯನ್ನು ತೆಗೆಯುವಾಗೆ ಕೆದರುತ್ತ ಹೋದ ಹಾಗೆ ನೀರಿನ ಧಡಿಕೆಗೆ ಉಸುಕು ಜರಿದು ಬಂದು ತುಂಬುತ್ತಿರುವುದು ಮತ್ತು ಅಗಿಯುತ್ತ ಹೋದ ಹಾಗೆ ದಂಡೆಯು ಕೊರೆದು ಅಗಿಯುವವರ ಮೇಲೆಯೂ ಬೀಳುವುದು. ಅಂಥ ಭೂಮಿಯಲ್ಲಿ ಬಾವಿಯನ್ನು ಅಗಿಸುವುದು ದುರ್ಲಭವು. ಆದ್ದರಿಂದ ಅಂಥ ಸ್ಥಳಗಳಲ್ಲಿ ಬಾವಿಯನ್ನು ಕಟ್ಟಿಕೊಂಬುವುದಂತೂ ಮಹಾಪ್ರಯಾಸವು. ಆದರೆ ಅಂಥ ಭೂಮಿಯಲ್ಲಿ 1 ಗಜದ ಕೆಳಗೆ ಮಹಾನೀರು ಇರುವಂಥ ಭೂಮಿಯು ಬಹಳ ಇದ್ದು ಆ ನೆಲದಲ್ಲಿ ತೆಂಗು, ಅಡಿಕೆ, ಮಾವು, ಹಲಸು ಮೊದಲಾದ ನಾನಾ ಪ್ರಕಾರದ ಫಲವೃಕ್ಷಗಳು ಅತ್ಯುತ್ತಮವಾಗಿ ಬೆಳೆದು ಒಂದೊಂದು ಹೊಲಕ್ಕೆ ವರ್ಷ ವರ್ಷಕ್ಕೆ ಸಹಸ್ರಾವಧಿ ರೂಪಾಯಿಗಳ ಉತ್ಪನ್ನವಾಗುವಂಥ ಹೊಲಗಳಿದ್ದು ಬಾವಿಯನ್ನು ಮಾಡಿಕೊಳ್ಳುವ ಯುಕ್ತಿ ತಿಳಿಯದೆ ಅಂಥ ಭೂಮಿಯಲ್ಲಿ ಜೋಳವನ್ನು, ಸಜ್ಜೆಯನ್ನು, ಹುರುಳಿಯನ್ನು, ಹುಲ್ಲು ಧಾನ್ಯಗಳನ್ನು ಬಿತ್ತಿ ವರ್ಷಕ್ಕೆ 10-15-20 ರೂಪಾಯಿಗಳ ಉತ್ಪನ್ನವನ್ನು ಅಷ್ಟಕ್ಕೆ ಸಂತುಷ್ಟರಾಗಿ ಭೂಮಿಯ ಉತ್ಪನ್ನವನ್ನು ಕೆಡಿಸಿಕೊಂಡು ದಾರಿದ್ರ್ಯವನ್ನು ಭೋಗಿಸುತ್ತಿರುವರು. ಅಂಥ ಉಸುಕು ಭೂಮಿಯಲ್ಲಿ ಬಾವಿಯನ್ನು ಅಗಿಸಬೇಕಾದರೆ ಮೊದಲು ನೀರು ಕಾಣಿಸಿಕೊಳ್ಳುವವರೆಗೂ ವರತಿಯ ಆಕೃತಿಯಾಗಿ ಅಡ್ಡಗಲವಾಗಿ ಕಡಿಸಬೇಕು. ಆಮೇಲೆ ಹಿಂದೆ ಹೇಳಿದ ಪ್ರಕಾರ ಕಟ್ಟಿಗೆಯ ಸಾಚೆಯನ್ನು ತಯಾರು ಮಾಡಿಸಿ ಕಳಾಸು ಮಾಡಿ ಜೋಡಿಸಿ ಆ ಕಂಬಗಳನ್ನು ಹಲ್ಲುಗಳನ್ನು ಗುರುತು ಮಾಡಿಕೊಂಡು ಅವುಗಳನ್ನೆಲ್ಲ ಬಿಚ್ಚಿ ಕಡೆಗೆ ತೆಗೆದು ಒಂದೊಂದೇ ಕಂಬವನ್ನು ಬಾವಿಯೊಳಗೆ ಇಳಿಯಬಿಟ್ಟು ಹಿಂದೆ ಹೇಳಿದ ಹಾಗೆ ಬಾವಿಯ ಮಧ್ಯದಲ್ಲಿ ಅಟ್ಟವನ್ನು ಕಟ್ಟಿ ಈ ಕಂಬಗಳ ಹುಗುಲುಗಳಿಗೆ ಹಲ್ಲುಗಳನ್ನು ಜೋಡಿಸಿ ಕೀಲು ಜಡಿದು ತುದಿಗೆ ಹಗ್ಗವನ್ನು ಕಟ್ಟಿ ದಂಡೆಯ ಮೇಲೆ ಎದುರಿಗೆ ನಿಂತು ಜಗ್ಗಿ ಎಳೆದುಕೊಂಡು ಅಟ್ಟಕ್ಕೆ ಆನಿಸಿ ನಿಲ್ಲಿಸಿ ಯಾವತ್ತೂ ಹಲ್ಲುಗಳನ್ನು ಹಾಸಿ ಒಂದಕ್ಕೊಂದು ಬಿಗಿ ಮಾಡಿ ನಾಲ್ಕು ದಿಕ್ಕಿಗೂ ಕೀಲುಗಳನ್ನು ಜಡಿದು ಮಧ್ಯದಲ್ಲಿ ಒಂದು ಕಂಬವನ್ನು ನಿಲ್ಲಿಸಿ ಆ ಕಂಬಕ್ಕೆ ನಾಲ್ಕು ಮೂಲೆಗಳಿಂದ ಒಂದೊಂದು ಹಲ್ಲನ್ನು ಹುಗುಲು ಹೊಡೆದು ಸಿಕ್ಕಿಸಿ ಬಿಗಿಯಾದ ಮೇಲೆ ನಡುವೆ ಕಟ್ಟಿದ ಅಟ್ಟವನ್ನು ಬಿಚ್ಚಿ ತೆಗೆದು ಒಳಗಿನ ಉಸುಕನ್ನು ನೀರನ್ನು ತೆಗೆಯುತ್ತಾ ಹೋದ ಹಾಗೆ ಈ ಕಟ್ಟಿಗೆಯ ತೊಟ್ಟಿಲವು ಒಳಕ್ಕೆ ಇಳಿಯುವುದು. ಬಸಿ ನೀರು ಬಸಿದು ಬರುವಾಗ ಅದರ ಸಂಗಡ ದಂಡೆಯ ಉಸುಕು ಒಳಗೆ ಸೇರದ ಹಾಗೆ ದಂಟಿನ ತಟ್ಟೆಯನ್ನಾಗಲಿ ಬಿದಿರು ಚಾಪೆಯನ್ನಾಗಲಿ ಹತ್ತಿಯ ಕಟ್ಟಿಗೆಯ ತಟ್ಟೆಯನ್ನಾಗಲಿ ಹಸಿ ಭರತಿಗೆ ಉಸುಕು ಒಳಗೆ ಸೇರದ ಹಾಗೆ ಈ ಸಾಚೆಯ ಬೆನ್ನು ಹಿಂದೆ ಕಟ್ಟಿದರೆ ಒಳಗೆ ಉಸುಕು ಸೇರದೆ ನೀರು ಬಸಿಯುತ್ತಾ ಇರುವುದು. ಹತ್ತೆಂಟು ಆಳುಗಳನ್ನು ಹಚ್ಚಿ ಉಸುಕನ್ನು ನೀರನ್ನು ತೆಗೆಯುತ್ತಾ ಹೋದ ಹಾಗೆ ಸಾಚೆಯು ಇಳಿಯುತ್ತಾ ಇರುವುದು ಮತ್ತು ನೀರು ಹೆಚ್ಚಾಗುತ್ತಾ ಬಂದ ಹಾಗೆ ಹತ್ತೆಂಟು ಗೋಡೆಯನ್ನಾದರೂ ಹಚ್ಚಿ ಮತ್ತು ನೂರಾರು ಕೊಳಗಳಿಂದಾದರೂ ನೀರು ತೆಗೆಯುತ್ತಾ ಉಸುಕು ತೆಗೆಯುತ್ತಾ ಹೋಗಿ ಕಟ್ಟು ಬೇಸಿಗೆಯಲ್ಲಿ ಮಹಾನೀರು ಆಗುವವರೆಗೂ ತೆಗೆಸಿ ನಾಲ್ಕಾರು ಮೊಟ್ಟೆಗೆ ನೀರು ಸರಿಯದ ಹಾಗಾದಾಗಲೇ ಅಜಮಾಸು ನೋಡಿ ಹಿಂದೆ ಹೇಳಿದ ಪ್ರಕಾರ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ಆನಿಸಿ ನಿಲ್ಲಿಸಿ ಅದರ ಹಿಂದೆ ಜವಾರಿ ಹತ್ತಿಯ ಕಟ್ಟಿಗೆಯ ಹೊರೆಗಳನ್ನು ತುಳಿದು ಮೂರು ದಿಕ್ಕಿಗೂ ಮಣ್ಣು ದಬ್ಬಿ ತುಳಿದು ಚೆನ್ನಾಗಿ ಗಟ್ಟಿಯಾಗುವ ಹಾಗೆ ಭರ್ತಿಯ ಮಾಡಿ ಮೊಟ್ಟೆಯ ಬಾರಿಯ ಕಡೆಗೆ ಮಣ್ಣು ಭರ್ತಿ ಹಾಕದೆ ಗೋಣಿಗಲ್ಲುಗಳನ್ನು ಅಥವಾ ಗರಸು ಮಣ್ಣನ್ನು ಹಾಕಿ ಆಗಾಗ್ಗೆ ತುಳಿದು ಜಡಿದು ಬಂದೋಬಸ್ತಿಗಾಗಿ ಮುಂದೆ ಕುಸಿ ಬೀಳದ ಹಾಗೆ ಚೆನ್ನಾಗಿ ಭರತಿಯನ್ನು ಮಾಡಿ ಈ ಪ್ರಕರಣದ ಹಿಂದಿನ ಕಲಮುಗಳಲ್ಲಿ ಹೇಳಿದಂತೆ ಮೊಟ್ಟೆಯ ಬಾರಿಯನ್ನು ತಯಾರು ಮಾಡಿ ಮೊಟ್ಟೆಯನ್ನು ಸಾಗಿಸಬೇಕು. ಒಂದು ಪಕ್ಷಕ್ಕೆ ದರಿಯೂ ನಿಲ್ಲದಂಥ ಭೂಮಿಯಲ್ಲಿ ಭೂಮಿಯು ಬಹಳ ಉತ್ತಮ ಪ್ರತಿಯದು ಇದ್ದು ಅಲ್ಲಿ ನೀರು ಸ್ವಲ್ಪ ಇರುವುದಾಗಿ ದೊಡ್ಡ ದೊಡ್ಡ ಸೆಲೆಗಳಿಲ್ಲದೆ ಬಸಿ ನೀರು ಬರುವ ಹಾಗಿದ್ದರೆ ಅಂಥ ಸ್ಥಳದಲ್ಲಿ ಬಾವಿಯನ್ನು ತೆಗೆಸಬೇಕಾದರೆ ಬಾವಿಯನ್ನು ಬಹಳ ಅಗಲವಾಗಿ ಹೊಂಡದ ಹಾಗೆ ಕಡಿಸಿ ಆ ಬಾವಿಯ ತಳದ ಅಂಗಳವು ಸಣ್ಣ ಕೆರೆಯಂತೆ ಆಗುವ ಹಾಗೆ ಮಾಡಿಸಿ ಕಡ್ಡಿಯನ್ನು ಮುರಿದು ಬಳದಿನ ಮೇಲೆ ಒರತೆಯ ಆಕಾರವಾಗಿ ಬಹಳ ಬಸಿ ನೀರು ಬಸಿದು ಬಂದು ನಿಲ್ಲುವ ಹಾಗೆ ಮಾಡಿ ತಾನು ಮೊಟ್ಟೆಯ ಕಟ್ಟುವ ಸ್ಥಳದಲ್ಲಿ ಒಂದು ಕಡೆಗೆ ಹಿಂದೆ ಹೇಳಿದಂತೆ ನಾಲ್ಕು ಕಟ್ಟಿಗೆಯ ಕಂಬಗಳಿಂದ ಹಲ್ಲು ಸಹಿತ ತಯಾರು ಮಾಡಿದ ಒಂದು ತೊಟ್ಟಿಲ ದೋಪಾದಿಯ ಸಾಚೆಯನ್ನು ನಿಲ್ಲಿಸಿ ಅದರ ನಾಲ್ಕು ಕಡೆಗೂ ಸೇದಿಯ ಅರಿಯನ್ನಾಗಲಿ ಅಥವಾ ಸಣ್ಣ ಸಣ್ಣ ಕಟ್ಟೆಗಳನ್ನಾಗಲಿ ನಿಲ್ಲಿಸಿ ಆ ಸಾಚೆಯದ ಮೂರು ದಿಕ್ಕಿಗೂ ಆನಿಸಿ ನಿಲ್ಲಿಸಿದ ಆರಿಗಳಾಗಲಿ ಅಥವಾ ಕಟ್ಟಿಗೆಗಳಾಗಲಿ ಬೀಳದಂತೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಣಕಲ್ಲ ಗೋಡೆಯಂತೆ ಸಾಚೆಯದ ಸುತ್ತಲೂ ಒಟ್ಟಿ ಮೊಟ್ಟೆಯ ಬಾರಿಯನ್ನು ಮಾಡಿಕೊಳ್ಳುವ ಕಡೆಗೆ ಈ ಪ್ರಕರಣದಲ್ಲಿ ಹೇಳಿದಂತೆ ಚೆನ್ನಾಗಿ ಗುಣಿಗಲ್ಲುಗಳನ್ನು ಗರಸು ಮಣ್ಣನ್ನು ಹಾಕಿ ಜಡಿದು ಕೂಡ್ರಿಸಿ ತುಳಿದು ಗಟ್ಟಿ ಮಾಡಿ ಹಿಂದೆ ಹೇಳಿದ ಪ್ರಕಾರ ಮೂಗುತಿ ಕಟ್ಟಿಗೆಗಳನ್ನು ಹಾಕಿ ಬಾರಿಯನ್ನು ಕಟ್ಟಿಕೊಳ್ಳಬೇಕು. ಈ ಪ್ರಕಾರ ಮಾಡಿದರೆ ಬಾವಿಯು ಮೂರು ದಿಕ್ಕಿಗೂ ಕೆರೆಯ ಹಾಗೆ ಬಯಲಾಗಿದ್ದು ಮಧ್ಯದಲ್ಲಿ ಬಾವಿಯು ಬಂದೋಬಸ್ತಾಗಿದ್ದು ಸುತ್ತಲೂ ಕೆರೆಯಲ್ಲಿ ನೀರು ನಿಂತ ಹಾಗೆ ಮೂರು ಕಡೆಗೂ ನೀರು ನಿಂತಿರುವುದು. ಅದರಿಂದ ಒಂದು ಮೊಟ್ಟೆಗೆ ನೀರಿನ ಅಡಚಣೆಯು ಎಂದಿಗೂ ಆಗದ ಹಾಗೆ ಆಗುತ್ತದೆ. ಮತ್ತು ಮಹಾನೀರು ಇರುವ ಸ್ಥಳದಲ್ಲಿ ದರಿಯೂ ನಿಲ್ಲದೆ ಅಂಥ ಬಾವಿಗಳನ್ನು ಕಟ್ಟಬೇಕಾದರೆ ಸಾಚೆಯದ ಬೆನ್ನ ಹಿಂದೆ ನಾಲ್ಕು ದಿಕ್ಕಿಗೂ ಭರ್ತಿ ಹಾಕಿ ಗಟ್ಟಿ ಮಾಡಿಕೊಳ್ಳುವುದನ್ನು ಹಿಂದೆ ಹೇಳಿದ್ದೇನೆ. ಇಲ್ಲಿ ಬಸಿನೀರಿನ ಬಾವಿಯನ್ನು ಕೆರೆಯ ಹಾಗೆ ಕಡಿಸಿ ಒಂದು ಕಡೆಗೆ ತೊಟ್ಟಿಲದಾಕಾರದ ಕಟ್ಟಿಗೆಯ ಸಾಚೆಯನ್ನಿಟ್ಟು ಮೊಟ್ಟೆಯ ಬಾರಿಯನ್ನು ಮಾಡಿಕೊಂಡು ಮೂರು ದಿಕ್ಕಿಗೂ ಒಣಕಲ್ಲುಗಳನ್ನು ಗೋಡೆಯನ್ನು ಕಟ್ಟಿದ ಹಾಗೆ ಒಟ್ಟಿ ಮೊಟ್ಟೆಯ ಬಾರಿಯ ಎದುರಿಗೆ ಕವಲು ಇದ್ದ ಉದ್ದವಾದ ತೊಲೆಗಳನ್ನು ಜೇಟುಗೋಲು ಕೊಟ್ಟ ಹಾಗೆ ನೀರೊಳಗೆ ಬಡ್ಡಿಯನ್ನು ಇಟ್ಟು ಗಟ್ಟಿಯಾಗಿ ಜೀಟು ಕೊಟ್ಟು ಆ ತೊಟ್ಟಿಲಕ್ಕೆ ಬಿಗಿ ಮಾಡಿ ಮೊಟ್ಟೆಯನ್ನು ಸಾಗಿಸಿಕೊಳ್ಳಬೇಕು. ಅಂಥ ಬಾವಿಯು ಹೇಗಿರುವುದೆಂದರೆ ಇಲ್ಲಿ ಕಟ್ಟಿಗೆಯ ಸಾಚೆಯನ್ನು ಒಂದು ಕಡೆಗೆ ಮೊಟ್ಟೆಯ ಬಾರಿಯನ್ನು ಮತ್ತು ಮೂರು ದಿಕ್ಕಿಗೂ ಒಟ್ಟಿದ ಒಣಕಲ್ಲುಗಳನ್ನು ಅದರ ಸುತ್ತಲೂ ನಿಲ್ಲುವ ನೀರನ್ನು ಮತ್ತು ತೊಟ್ಟಿಲಕ್ಕೆ ಜೀಟು ಕೊಟ್ಟ ತೊಲೆಗಳನ್ನು ಇರುವಂತೆ ಮಾಡಬೇಕು. ಅಗಲವಾಗಿ ಕೆರೆಯ ಹಾಗೆ ಭೂಮಿಯನ್ನು ಅಗಿದು ಒಂದು ಕಡೆಗೆ ಈ ತೊಟ್ಟಿಲನ್ನು ನಿಲ್ಲಿಸಿ ಅದರ ಹಿಂದೆ ಮೂರು ಕಡೆಗೆಯೂ ಕಲ್ಲುಗಳನ್ನು ಒಟ್ಟಿ ಮೊಟ್ಟಿಯ ಬಾರಿಯ ಕಡೆಗೆ ಚೆನ್ನಾಗಿ ದಂಡೆಯವರೆಗೂ ಕಲ್ಲುಗಳಿಂದಾಗಲಿ ಅಥವಾ ಗರಸು ಮಣ್ಣಿನಿಂದಾಗಲಿ ಭರತಿಯನ್ನು ತುಂಬಿ ಅದರ ಮೇಲೆ ಹಿಂದೆ ಹೇಳಿದ ಹಾಗೆ ಬಲವಾದ ಅಡ್ಡತೊಲೆಯನ್ನು ಹಾಕಿ ಅದರ ಮೇಲೆ ಹಸಿಯ ಬಸರಿ ಕಟ್ಟಿಗೆಗಳನ್ನು ದೊಡ್ಡ ಹುಗುಲು ಹೊಡೆದು ಹಾಗೂ ಹಿಂದೆ ಮುಂದೆ ಗೂಟಗಳನ್ನು ಹೊಡೆದು ನೀರಿನ ತೂಕವನ್ನು ನೋಡಿ ಅಡ್ಡತೊಲೆಯ ಮೇಲಿಂದ ಹಿಂದಕ್ಕೆ ಭೂಮಿಯ ಮೇಲೆ ಭಾರ ಬೀಳುವ ಹಾಗೆ ಮೂಗುತಿ ಕಟ್ಟಿಗೆಗಳನ್ನು ಹಾಕಿ ಅದರ ಮೇಲೆ ನೀರು ಏರುವ ತೂಕಕ್ಕೆ ಸರಿಯಾಗಿ ಕಲ್ಲು ಕಟ್ಟಿ ಮೊಟ್ಟೆಯ ನೀರು ಬೀಳುವ ಹೌದನ್ನು ತಯಾರು ಮಾಡಿ ಯಾತವನ್ನು ನಿಲ್ಲಿಸಿ ಮೊಟ್ಟೆಯನ್ನು ಸಾಗಿಸಿಕೊಳ್ಳಬೇಕು ಮತ್ತು ಆ ಕಟ್ಟಿಗೆಯ ತೊಟ್ಟಿಲು ಸರಿಯಾದ ಹಾಗೆ ಬಿಗಿಯಾಗಿ ದೊಡ್ಡ ಕಂಬಗಳನ್ನು ಮೊಟ್ಟೆಗೆ ಎದುರಾಗಿರುವ ತೊಟ್ಟಿಲದ ಕಂಬಗಳಿಗೆ ಬಿಗಿಯಾಗಿ ಜೀಟು ಕೊಟ್ಟು ನಿಲ್ಲಿಸುವುದು ಮತ್ತು ಸಂಶಯವಾದರೆ ಮೂಗುತಿ ಕಟ್ಟಿಗೆಗಳ ತುದಿಗೆ ದೊಡ್ಡ ಹುಗುಲು ಹೊಡೆದು ಮೊಟ್ಟೆ ಬಾರಿಯ ಹಿಂದೆ ಭೂಮಿಯಲ್ಲಿ ಕಟ್ಟಿಗೆಗಳನ್ನು ಹೂಳಿ ಅದರ ತುದಿಯನ್ನು ಕೆತ್ತಿ ಈ ಮೂಗುತಿ ಕಟ್ಟಿಗೆಗಳನ್ನು ಅದಕ್ಕೆ ಸಿಕ್ಕಿಸಿದರೆ ಮುಂದಕ್ಕೆ ಜೋಲಿಯಾಗದ ಹಾಗೆ ಇರುವುದು. ಸರ್ವೋತ್ಕೃಷ್ಟವಾಗಿ ಮಹಾನೀರು ಇರುವ ಭೂಮಿಯಲ್ಲಿ ಹತ್ತೆಂಟು ಮೊಟ್ಟಿಗೆ ನೀರು ಸರಿಯದ ಹಾಗಿರುವ ಸ್ಥಳದಲ್ಲಿ ದರಿಯು ಗಟ್ಟಿಯಾಗಿರದಿದ್ದರೆ ಅಂಥ ಸ್ಥಳದಲ್ಲಿ ಸಣ್ಣ ಸರೋವರದ ಹಾಗೆ ಅಗಲವಾಗಿ ಬಾವಿಯನ್ನು ಕಡಿಸಬೇಕು. ಆ ಬಾವಿಯನ್ನು ಕಟ್ಟುವುದಕ್ಕೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಹೇಳಿದಂತೆ ಕಟ್ಟಿಗೆಯ ಸಾಚೆಯನ್ನು ಹತ್ತೆಂಟು ಅಥವಾ ಬೇಕಾದಷ್ಟು ಕಂಬಗಳನ್ನು ತಯಾರು ಮಾಡಿ ತನಗೆ ಎಷ್ಟು ಮೊಟ್ಟೆಯನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯೋ ಅಷ್ಟು ಕಂಬಗಳ ಸಾಚೆಯನ್ನು ತಯಾರು ಮಾಡಿಕೊಳ್ಳಬೇಕು. ನಾಲ್ಕು ಕಂಬಗಳ ಸಾಚೆಯಾದರೆ ಒಂದೇ ಮೊಟ್ಟೆಯೇ ಸರಿ ಮತ್ತು ಒಂಬತ್ತು ಕಂಬಗಳ ಸಾಚೆಯನ್ನು ತಯಾರು ಮಾಡಿದರೆ ನಾಲ್ಕು ಮೊಟ್ಟೆಗೂ ಎರಡು ಮೊಟ್ಟೆಗೂ ಬರುತ್ತದೆ. ಹದಿನಾರು ಕಂಬಗಳಾದರೆ ಆರು ಮೊಟ್ಟೆಗಳು ಅಥವಾ ಎಂಟು ಮೊಟ್ಟೆಗಳಾಗುತ್ತವೆ. ಈ ಪ್ರಕಾರ ತನಗೆ ಬೇಕಾದಷ್ಟು ಮೊಟ್ಟೆಯನ್ನು ಮಾಡಿಕೊಳ್ಳುವುದಕ್ಕೆ ಬರುತ್ತದೆ. ಎರಡು ಅಥವಾ ನಾಲ್ಕು ಮೊಟ್ಟೆಗಳನ್ನು ಮಾಡಬೇಕಾದರೆ ಒಂಬತ್ತು ಕಂಬಗಳು ಬೇಕು. ಎಂಟು ಅಥವಾ ಆರು ಮೊಟ್ಟೆಗಳಿಗೆ ಹದಿನಾರು ಕಂಬಗಳು ಬೇಕಾಗುತ್ತದೆ. ನೀರಿನ ಮಧ್ಯದಲ್ಲಿಯೂ ಹೊರವಳೆಯಲ್ಲಿಯೂ ಕೆಲವು ಕಂಬಗಳಿಗೆ ಹಿಂದೆ ಹೇಳಿದಂತೆ ಮೇಲು ಹುಗುಲು ತಳದ ಹುಗುಲುಗಳನ್ನು ಹೊರವಳಿಯಲ್ಲಿ ಬಾವಿಯ ದಂಡೆಯ ಕಡೆಗೆ ಇರುವ ನಾಲ್ಕು ದಿಕ್ಕಿನ ಯಾವತ್ತೂ ಕಂಬಗಳಿಗೆ ಹುಗುಲನ್ನು ಗೂಟಗಳನ್ನು ಹೊಡೆದು ಪಿಂಡವಾದ ಹುಲ್ಲನ್ನು ಅಡ್ಡ ಹಲ್ಲುಗಳನ್ನು ಹಾಕುವ ಹಾಗೆ ಕಡೆಯಲ್ಲಿ ಯಾವತ್ತೂ ಸಾಚೆಯನ್ನು ತಯಾರು ಮಾಡಿ ಕಳಾಸು ಮಾಡಿಕೊಂಡು ಗುರುತು ಮಾಡಿ ಅವುಗಳನ್ನು ಬಿಚ್ಚಿ ಬೇರೆ ಬೇರೆ ಮಾಡಿ ಅಗಲವಾಗಿ ಕಡಿಸಿದ ಬಾವಿಯ ಮಧ್ಯದಲ್ಲಿ ಯಾವತ್ತೂ ಕಂಬಗಳನ್ನು ಒಂದೊಂದೇ ಒಯ್ದು ಇಟ್ಟು ಮಧ್ಯದಲ್ಲಿ ಹಿಂದೆ ಹೇಳಿದ ಹಾಗೆ ಅಟ್ಟವನ್ನು ಕಟ್ಟಿ ಆ ಕಂಬಗಳನ್ನು ಚೌಕೋನಿಯಾಗಿ ಸಾಲು ಸಾಲಾಗಿ ನಿಲ್ಲಿಸಿ ಅವುಗಳ ಕೆಳಗೂ ಮೇಲೆಯೂ ಇರುವ ಹುಗುಲುಗಳಲ್ಲಿ ಪಿಂಡವಾದ ತಳಿದ ಹಲ್ಲುಗಳನ್ನು ಮೇಲಿನ ಹಲ್ಲುಗಳನ್ನು ಸೇರಿಸಿ ಬಿಗಿ ಮಾಡಿ ಚೌಕು ತೊಟ್ಟಿಲ್ಲದಂತೆ ತಯಾರು ಮಾಡಿ ಹೊರವಳಿಯಲ್ಲಿ ನಾಲ್ಕು ದಿಕ್ಕಿಗೂ ಎಷ್ಟು ಕಂಬಗಳಿವೆಯೋ ಅಷ್ಟು ಕಂಬಗಳಿಗೆ ಕವಲಿನಂತೆ ಯಾಸಿಯ ಮೇಲೆ ಹೊಳೆದಿರುವ ಗೂಟಗಳಲ್ಲಿ ಅಡ್ಡ ಹಲ್ಲುಗಳನ್ನು ಹಾಕಬೇಕು ಹಾಗೂ ಒಳಮೈಯಲ್ಲಿ ನೀರಿನ ಮಧ್ಯದಲ್ಲಿರುವ ಕಂಬಗಳಿಗೆ ಅಡ್ಡ ಹಲ್ಲುಗಳನ್ನು ಹಾಕುವ ಪ್ರಯೋಜನವಿಲ್ಲ ಮತ್ತು ಹೊರಮೈಯಲ್ಲಿ ಸುತ್ತಲೂ ಬಾವಿ ದಂಡೆಯ ಕಡೆಗೆ ನಾಲ್ಕು ದಿಕ್ಕಿಗೂ ಎಷ್ಟು ಕಂಬಗಳಿರುತ್ತವೆಯೋ ಅವುಗಳಿಗೆ ಅಡ್ಡ ಹಲ್ಲುಗಳನ್ನು ಹಾಕಿ ಆ ಅಡ್ಡ ಹಲ್ಲುಗಳ ಹಿಂದೆ ಹೊಂದಿಕೆಯಾಗಿ ಕಲ್ಲು ಅರಿಗಳನ್ನಾಗಲಿ ಅಥವಾ ಕಟ್ಟಿಗೆಯ ತುಂಡುಗಳನ್ನಾಗಲಿ ಸಂದು ಇಲ್ಲದ ಹಾಗೆ ನಿಲ್ಲಿಸಿ ಅದರ ಹಿಂದೆ ಜವಾರಿ ಹತ್ತಿಯ ಕಟ್ಟಿಗೆ ಅಥವಾ ಹುಣಸಿಯ ಬರಲುಗಳನ್ನು ಸಣ್ಣ ಸಣ್ಣ ಹೊರೆಗಳನ್ನು ಕಟ್ಟಿಹಾಕಿ ಅದರ ಹಿಂದೆ ಕಟ್ಟಿಗೆ ಸಾಚೆಗೆ ಬಿಗಿಯಾಗುವ ಹಾಗೆ ಗುಣಿಗಲ್ಲುಗಳನ್ನು ಅಥವಾ ಗರಸು ಮಣ್ಣನ್ನು ಹಾಕಿ ಗಟ್ಟಿಯಾಗಿ ಜಡಿದು ಭರತಿಯನ್ನು ಮಾಡುತ್ತಾ ಈ ಪ್ರಕಾರ ಬಾವಿಯ ತಳದಿಂದ ಭೂಮಿಯ ಸಮ ಆಗುವವರೆಗೂ ಮೂರು ದಿಕ್ಕಿಗೂ ಹೀಗೆಯೇ ಗಟ್ಟಿಯಾಗಿ ಭರಿಯನ್ನು ತುಂಬಿಕೊಳ್ಳಬೇಕು ಮತ್ತು ಮೊಟ್ಟೆಯ ಬಾರಿಗಳನ್ನು ಯಾವ ಕಡೆಗೆ ಹೋಗಿವೆಯೋ ಆ ಕಡೆಗೆ ಕಲ್ಲುಗಳನ್ನೇ ಭರ್ತಿ ಮಾಡಿ ಹಿಂದೆ ಹೇಳಿದ ಪ್ರಕಾರಕ್ಕೆ ಅಡ್ಡ ತೊಲೆಗಳನ್ನು ಬಸರಿಯ ಹಸಿ ತುಂಡುಗಳನ್ನು ಬಹಳ ಪಿಂಡವಾಗಿದ್ದದ್ದನ್ನು ನೋಡಿ ತಂದು ಕಟ್ಟಿಗೆಯ ಸಾಚೆಯ ಮೇಲಿನ ಹಲ್ಲಿಗೆ ಹೊಂದಿಕೆಯಾಗುವ ಹಾಗೆ ಭೂಮಿಯ ಮೇಲೆ ಅಡ್ಡ ಇಟ್ಟು ಅದರ ಮೇಲೆ ಒಂದೂವರೆ ಗಜ ಕಲ್ಲು ಕಟ್ಟಿಕೊಂಬುವ ಹಾಗೆ ಇದ್ದರೆ ನೀರಿನ ಕಾವಲಿಯ ತೂಕಕ್ಕೆ ಸರಿಯಾಗುವ ಹಾಗೆ ಕಟ್ಟಿ ಅದರ ಮೇಲೆ ಏಳು ಮೊಳ ಅಥವಾ ಎಂಟು ಮೊಳ ಉದ್ದವಾದ ದಪ್ಪಾದ ಹಸಿಯ ಬಸರಿಯ ಕಟ್ಟಿಗೆಗಳನ್ನು ಪ್ರತಿಯೊಂದು ಮೊಟ್ಟೆಗೆ ಎರಡರಂತೆ ಎಷ್ಟು ಮೊಟ್ಟೆ ಮಾಡಿಕೊಳ್ಳುವುದಿದೆಯೋ ಅಷ್ಟು ತೊಲೆಗಳನ್ನು ತಂದು ಅವುಗಳಿಗೆ ಮೂಗುತಿ ಕಲ್ಲಿನ ಹಾಗೆ ದೊಡ್ಡ ಹುಗುಲು ಹೊಡೆದು ಮತ್ತು ಮುಂದಿನ ಮೋರಿಗೆ ಒಂದು ಗೂಟವನ್ನು ಹಿಂದಿನ ಮೋರಿಗೆ ಒಂದೊಂದು ಹುಗುಲನ್ನು ಹೊಡೆದು ಹಿಂದಿನ ಮೈಯಲ್ಲಿ ಕಟ್ಟಿಗೆಗಳನ್ನು ನಡೆಸಿ ಭೂಮಿಯಲ್ಲಿ ಹೂಳಿ ಅವುಗಳಿಗೆ ಈ ಮೂಗುತಿ ಕಟ್ಟಿಗೆಗಳನ್ನು ಹಾಕುವ ಹಾಗೆ ಮಾಡಿ ಪ್ರತಿಯೊಂದು ಅಂಕಣಕ್ಕೆ ಒಂದೊಂದು ಮೊಟ್ಟೆಯಂತೆ ಬಾರಿಯನ್ನು ಕಟ್ಟುವ ಯೋಚನೆ ಇದ್ದ ಹಾಗೆ ನೀರಿನ ತೂಕವನ್ನು ನೋಡಿ ಕುದುರೆಗಲ್ಲು ಹಾಕಿದ ಹಾಗೆ ಈ ಬಸರಿ ಕಟ್ಟಿಗೆಗಳನ್ನು ಅಡ್ಡ ತೊಲೆಯ ಮೇಲೆ ಉದ್ದವಾಗಿ ಇಟ್ಟು ಅದರ ಮೇಲೆ ಹೌದನ್ನು ಬಾರಿಯನ್ನು ಕಟ್ಟಿಕೊಂಡು ಮೊಟ್ಟೆಯನ್ನು ಸಾಗಿಸುವುದು. ಹೀಗೆ ತನ್ನ ಇಚ್ಛಾನುಸಾರವಾಗಿ ಬೇಕಾದಷ್ಟು ಮೊಟ್ಟೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬರುವುದು. ಅರ್ಥಶಕ್ತಿಯುಳ್ಳವರಾದರೆ ನಾಲ್ಕು ಕಡೆಗೆಯೂ ಈ ಕಟ್ಟಿಗೆಯ ಚೌಕು ತೊಟ್ಟಿಲನ್ನು ಹಾಗೆ ಇಟ್ಟು ಸುತ್ತಲೂ ಚೆನ್ನಾಗಿ ಕಲ್ಲು ಕಟ್ಟಿಕೊಂಡರೆ ಎಷ್ಟು ವರ್ಷವಾದ ಕಾಲಕ್ಕೂ ಬಾವಿಯೂ ಬಾರಿಯೂ ಕೆಡದೆ ದುರಸ್ತಾಗಿ ಇರುವುದು. ಒಂದು ವೇಳೆ ಕಲ್ಲುಗಳಿಂದ ಕಟ್ಟಿರುವ ತ್ರಾಣವು ಇಲ್ಲದಿದ್ದರೆ ಈ ಕಟ್ಟಿಗೆಗಳಿಂದ ಮಾಡಿದ್ದಾದರೂ ಎಷ್ಟು ವರ್ಷವಾದರೂ ಕೆಡದೇ ಇರುವುದು. ಆದರೆ ನೀರಿನ ಮೇಲೆ ತೆರೆದಿರುವ ಯಾವತ್ತೂ ಕಟ್ಟಿಗೆಗಳಿಗೆ ಮಳೆಯ ನೀರು ಹತ್ತಿ ಕೆಡದ ಹಾಗೆ ರಾಳ, ಎಣ್ಣೆ, ಮೇಣ, ಹುರಿಮಂಜುಗಳನ್ನು ಕುದಿಸಿ ವರ್ಷ ವರ್ಷಕ್ಕೂ ಹಚ್ಚುತ್ತಾ ಹೋಗಬೇಕು. ಅಷ್ಟರಲ್ಲಿ ತನಗಾದರೂ ತನ್ನ ಮಕ್ಕಳಿಗಾದರೂ ದೇವರು ತ್ರಾಣವನ್ನು ಅರ್ಥಶಕ್ತಿಯನ್ನು ಕೊಟ್ಟಿದ್ದಾದರೆ ಆ ಕಟ್ಟಿಗೆಯ ಸಾಚೆಯನ್ನು ಹಾಗೆಯೇ ಉಳಿಸಿ ಅದರ ಹಿಂದೆ ಹಾಕಿದ ಭರತೀಯ ಮಣ್ಣನ್ನು ಕಿತ್ತಿ ತೆಗೆದು ಕಲ್ಲುಗಳನ್ನು ಕಟ್ಟಿಸುವುದಕ್ಕೆ ಏನೂ ಅಡಚಣೆ ಆಗುವುದಿಲ್ಲ. ಕೆಲವು ತ್ರಾಣವಿಲ್ಲದಂತಹ ಬಡಜನರಾಗಿದ್ದು ಅವರ ಹೊಲದಲ್ಲಿ ನೀರಿನ ಆಸ್ಪದವಿದ್ದರೆ ಬಾವಿಯನ್ನು ತೆಗೆಸಿ ಅದನ್ನು ಕಟ್ಟಿಸುವ ತ್ರಾಣವಿಲ್ಲದಾದರೆ ಲಕ್ಕಿಯ ಬರಲುಗಳನ್ನು ಆ ಬಾವಿಯ ಒಳಗೆ ಸುತ್ತಲೂ ನಡೆಸಿ ಬಾರಿಯನ್ನು ಮಾಡಿಕೊಳ್ಳುವ ಸುಲಭವಾದ ಯುಕ್ತಿಯೇನೆಂದರೆ ಉದ್ದ ಇರುವ ಬಲವಾದ ಲಕ್ಕಿಯ ಬರಲುಗಳನ್ನು ತಂದು ತಳವಿಲ್ಲದ ಗಳಿಗೆಯ ಹಾಗೆ, ಗುಮ್ಮಿಯ ಹಾಗೆ, ಕಣಜಿನ ಹಾಗೆ ಹೆಣೆಯಬೇಕಾದರೆ ಕಡೆಯಲ್ಲಿ ಒಂದು ಸ್ಥಳದಲ್ಲಿ ಸುತ್ತಲೂ ದುಂಡಾಕೃತಿಯಾಗಿ ಬಸರಿಯ ಕಟ್ಟಿಗೆಗಳನ್ನು ನಡೆಸಿ ಆ ಗಳಗಳಿಗೆ ಸಣ್ಣವನ್ನಾದರೂ ಲೆಕ್ಕಿಯ ಬರಲುಗಳಿಂದ ಚೆನ್ನಾಗಿ ಹೆಣೆದು ಗಳಿಗೆ ಮಾಡಿ ಹತ್ತೆಂಟು ಮಂದಿ ಹಿಡಿದು ಎತ್ತಿಕೊಂಡು ಹೇಗೆ ವರತಿಯ ಆಕಾರವಾಗಿ ತೆಗೆದಿರುವ ಬಾವಿಗಾದರೂ ನಾಲ್ಕಾರು ಗೂಡೆ ಹಚ್ಚಿ ನೀರು ತೆಗೆದು ಒಳಗಿನ ಉಸುಕನ್ನಾಗಲಿ ಅಥವಾ ಮಣ್ಣನ್ನಾಗಲಿ ತೆಗೆದು ಬಹಳ ತಗ್ಗಾಗುವ ಹಾಗೆ ಮಾಡಿದ ಬಾವಿಯೊಳಗೆ ಈ ಲಕ್ಕಿ ಬರಲಿನಿಂದ ಹೆಣೆದಿರುವ ಗುಮ್ಮಿಯನ್ನು ಇಟ್ಟು ಸುತ್ತಮುತ್ತಲೂ ತೊಪ್ಪಲ ಹೊರೆಗಳನ್ನು ಹಾಕಿ ಮಣ್ಣು ಭರತಿ ಮಾಡಿದಲ್ಲಿ ಆ ಲಕ್ಕಿಯ ಭರಿಗಳು ಚಿಗಿತು ಎಷ್ಟು ದಿವಸವಾದ ಕಾಲಕ್ಕೂ ಬಾವಿಯು ಕೆಡದೇ ಇರುವುದು. ಈ ಪ್ರಕಾರ ಭರ್ತಿ ಮಾಡಿಕೊಂಡು ಮೇಲೆ ಹಸಿಯ ಬಸರಿ ತೊಲೆಗಳನ್ನು ತಂದು ಅಡ್ಡ ಹಾಕಿ ಮತ್ತು ಹಸಿಯ ಬಸರಿ ಕಟ್ಟಿಗೆಗಳಿಂದ ಹಿಂದೆ ಹೇಳಿದ ಹಾಗೆ ಮೂಗುತಿ ಕಟ್ಟಿಗೆಗಳನ್ನು ತಯಾರು ಮಾಡಿ ಹಾಕಿ ಬಾರಿಯನ್ನು ಕಟ್ಟಿಕೊಂಡು ಮೊಟ್ಟೆಯನ್ನು ಸಾಗಿಸಬೇಕು. ಹೀಗೆ ಮಾಡಿದ ಬಾವಿಯಾದರೂ ಸಹಸ್ರಾವಧಿ ವರ್ಷದವರೆಗೂ ಕೆಡದೇ ಇರುವುದು. ಮತ್ತು ಒಳಮಗ್ಗುಲಿನಲ್ಲಿ ಅಂದರೆ ಬಾವಿಯ ಒಳಮೈಯಲ್ಲಿ ಲಕ್ಕಿಯ ಬರಲುಗಳು ಚಿಗಿತು ಬಾವಿಯನ್ನು ಮುಚ್ಚಿತೆಂಬುವ ಸಂಶಯವಾದರೆ ವರ್ಷ ವರ್ಷಕ್ಕೂ ಒಳಗಿನ ಬರಲುಗಳನ್ನು ಕೊಯ್ಯುತ್ತಾ ಹೋಗಬೇಕು. ಇದು ಬಹಳ ಸುಲಭವು. ಈ ಪ್ರಕಾರದ ಬಾವಿಗಳನ್ನು ಉಸುಕು ಭೂಮಿಯಲ್ಲಿಯೂ ದರಿಯೂ ನಿಲ್ಲದಂಥ ಯಾವ ಪ್ರಕಾರದ ಭೂಮಿಯಲ್ಲಿಯೂ ಮಾಡಿಕೊಳ್ಳಬೇಕು. ಈ ಪ್ರಕಾರ ಬಾವಿಯನ್ನು ಕಟ್ಟುವ ವಿಷಯದಲ್ಲಿ ಅನಂತ ಪ್ರಕಾರವಾದ ಸುಲಭ ಯುಕ್ತಿಗಳನ್ನು ತಿಳಿಸಿದ್ದೇನೆ. ಈ ರೀತಿಯಿಂದ ದರಿಯು ನಿಲ್ಲದ ಸ್ಥಳಗಳಲ್ಲಿ ಬಾವಿಯನ್ನು ಮಾಡಿಕೊಳ್ಳುವುದಕ್ಕೆ ಆಯಾಸವಿಲ್ಲದೆ ಬಹಳ ದ್ರವ್ಯದ ಖರ್ಚು ಇಲ್ಲದೆ ಸ್ವಲ್ಪ ಗುಣದಿಂದಲೇ ಸ್ವಲ್ಪ ಮೆಹನತಿಯಿಂದ ಆ ಬಾವಿಯು ಸಿದ್ಧವಾಗಿ ದುರಸ್ತಿನಿಂದ ಕೆಲಸ ನಡೆಸುವುದಕ್ಕೆ ಉಪಯೋಗವಾಗಿರುತ್ತದೆ. ಭಾವಜ್ಞರಾದರೆ ಇದನ್ನು ಚೆನ್ನಾಗಿ ತಿಳಿದು ಈ ಪ್ರಕಾರದಿಂದ ಬಾವಿಯನ್ನು ಮಾಡಿಕೊಳ್ಳಬೇಕು. ಅದರ ಉತ್ಪನ್ನದಿಂದ ಸಕಲೈಶ್ವರ್ಯವಾಗುವುದು. ಈಗಲೂ ನಾವು ನೋಡುವಲ್ಲಿ ಎಷ್ಟೋ ಹಳ್ಳಗಳು ನೀರಿನಿಂದ ಪೂರ್ಣವಾಗಿ ಪ್ರವಹಿಸುತ್ತಿದ್ದು ಆ ನೀರು ಸವಿಯಾಗಿದ್ದಾಗ್ಯೂ ಅಂಥ ಹಳ್ಳದ ದಂಡೆಯಲ್ಲಿರುವ ಅನಂತ ಕೋಟಿ ಹೊಲಗಳೆಲ್ಲ ತೋಟಗಳಾಗಿರುವ ಹಾಗೆ ಅತ್ಯುತ್ತಮ ಪ್ರಕಾರದ ಭೂಮಿಯಾಗಿದ್ದರೂ ಅದರ ಉಪಯೋಗವನ್ನು ಮಾಡಿಕೊಳ್ಳುವಂಥ ಜ್ಞಾನವಿಲ್ಲದೆ ಇರುವರು. ಅಂಥ ಹಳ್ಳದ ದಂಡೆಯಲ್ಲಿ ಇರುವ ಹೊಲಗಳನ್ನೇ ನಾಲ್ಕಾರು ಕೂರಿಗೆ ಭೂಮಿಯಷ್ಟು ನೀರು ಏರುವ ಹಾಗೆ ಬಾರಿಯನ್ನು ಎತ್ತರಿಸಿ ಕಟ್ಟಿ ಘನತೋಟವನ್ನು ಮಾಡಿದರೆ ಈ ಭೂಮಿಯು ಎಷ್ಟು ಸಂಭ್ರಮಕ್ಕೆ, ಮತ್ತು ಅಂಥ ತೋಟವನ್ನು ಮಾಡಿದರೆ ಪ್ರತಿಯೊಬ್ಬನಿಗೆ ವರ್ಷಕ್ಕೆ ನಾಲ್ಕಾರು ಸಹಸ್ರ ರೂಪಾಯಿಯ ಉತ್ಪನ್ನಕ್ಕೆ ಕಡಿಮೆಯಾಗಲಾರದು. ಇಂಥ ತೋಟಗಳನ್ನು ಮಾಡಿಕೊಳ್ಳಲಾರದೆ ಅಜ್ಞಾನದಿಂದ ದರಿದ್ರರಾಗಿ ಕೆಲವರಿರುವರು, ಮತ್ತು ಕೆಲವು ಸಂಶಯದ ಆಲೋಚನೆಗಳನ್ನು ಕಲ್ಪಿಸಿಕೊಂಡು ತೋಟವನ್ನು ಮಾಡದೇ ಬಿಟ್ಟವರು ಕೆಲವರು ಉಂಟು. ಆದರೆ ಅಂಥವರ ವಿಪರೀತ ಬುದ್ಧಿಯ ಸಂಶಯಗಳಲ್ಲಿ ಕೆಲವನ್ನು ಇಲ್ಲಿ ಹೇಳುತ್ತೇನೆ. ಹಳ್ಳದ ಕಡೆಯ ಭೂಮಿಯು ತಗ್ಗಾಗಿದ್ದು ಮೇಲುಗಡೆಯ ಹೊಲದ ಭೂಮಿ ಎಲ್ಲ ಎತ್ತರವಾಗಿರುವುದರಿಂದ ಹಳ್ಳದ ದಂಡೆಯಲ್ಲಿ ಬಾವಿಯನ್ನು ತೆಗೆಸಿದರೆ ಎತ್ತರ ಭೂಮಿಗೆ ನೀರು ಏರುವುದಿಲ್ಲವೆಂದು ಸಂಶಯ ಒಂದು, ಮತ್ತು ಎತ್ತರ ಭೂಮಿಯಲ್ಲಿ ಬಾವಿಯನ್ನು ಕಡಿಸಿದರೆ ಸಮೀಪದಲ್ಲಿ ನೀರು ಬೀಳುವುದಿಲ್ಲವೆಂಬುದು ಎರಡನೆಯದು. ಊರಿಗೆ ದೂರವಾಗಿ ಮತ್ತು ಸಮೀಪವಾಗಿ ತೋಟಗಳನ್ನು ಮಾಡಿದರೆ ಸಮೀಪದ ತೋಟಗಳಿಗೆ ಹಗಲು ರಾತ್ರಿ ದನಗಳ ಉಪದ್ರವವು ಮತ್ತು ದೂರಿನ ತೋಟಗಳಿಗೆ ರಾತ್ರಿಯ ಕಾಲದಲ್ಲಿ ಕಳ್ಳರ ಭಯವು. ಈ ರೀತಿಯಿಂದ ಹಗಲು ರಾತ್ರಿ ಕಾಯುವುದಕ್ಕೆ ಕಷ್ಟವಾಗುತ್ತದೆ ಎಂಬುದು ಮೂರನೆಯದು. ಮತ್ತು ತೋಟಗಳನ್ನು ಮಾಡಿದರೆ ಈ ಭೂಮಿಯ ಉತ್ಪನ್ನವು ವಿಶೇಷವಾಗಲಾರಂಭಿಸಿದರೆ ಆ ಭೂಮಿಗೆ ಸರ್ಕಾರದವರು ಹೆಚ್ಚು ತೆರಿಗೆಯನ್ನು ತೆಗೆದುಕೊಂಡರು ಎಂಬುದು ನಾಲ್ಕನೆಯದು. ಇಂಥ ವಿಪರೀತ ಕಲ್ಪನೆಗಳು ಇನ್ನೂ ಅನೇಕ ಉಂಟು. ಆದರೆ ಈ ಸಂಕಲ್ಪ ಪ್ರಾಣಿಗಳು ದೂರದ ಆಲೋಚನೆಯನ್ನು ಮನದಲ್ಲಿ ಊಹಿಸಿ ಮಾಡಿ ಉಣ್ಣಲಾರದೆ ಯಥೇಷ್ಟವಾಗಿ ನೀರು ಇದ್ದು ಸಕಲ ಪದಾರ್ಥಗಳನ್ನು ಬೆಳೆಯುವಂಥ ಭೂಮಿ ಇದ್ದರೂ ಕೃಷಿ ಜ್ಞಾನ ಪರಿಣತರಿಲ್ಲದ ಕಾರಣ ದರಿದ್ರರಾಗಿ ಅರಗಾಲ ಬರಗಾಲಗಳಲ್ಲಿ ಮಾಡಿಕೊಂಡು ಉಣ್ಣುವ ಬುದ್ಧಿ ಹುಟ್ಟದೆ ಪಶುಗಳಂತೆ ಜ್ಞಾನಶೂನ್ಯರಾಗಿ ಪ್ರಾಣಿಗಳಂತೆ ಉಣ್ಣದ ಆಹಾರಗಳನ್ನು ಉಂಡು ಸತ್ತು ಹೋಗುವರು. ಊರಿಗೆ ಸಮೀಪವಾಗಿ ಅಥವಾ ದೂರವಾಗಿ ಇರುವ ತೋಟಗಳನ್ನು ಕಾಯುವುದಕ್ಕೆ ಭಯಪಡುತ್ತಾರೆ. ಯಾತಕ್ಕೆಂದರೆ ಊರ ಮುಂದಿನ ಹೊಲ ಮಾಡಬೇಡ, ಸಣ್ಣ ಮನುಷ್ಯನಲ್ಲಿ ಸಾಲ ತರಬೇಡ, ನಿಜಪ್ರಯಳಲ್ಲದ ಪಾತಿವೃತ್ಯ ಗುಣವಿಲ್ಲದ ಸತಿಯರಲ್ಲಿ ನಿಜ ಹೇಳಬೇಡ, ದಾರಿಯಲ್ಲಿ ಹೋಗುತ್ತಾ ಗಜಲಿ ಕಡ್ಡಿಯ ಹಿಡಿಯಬೇಡ ಎಂದು ಕೆಲವರು ಲೌಕಿಕ ನೀತಿಯನ್ನು ಹೇಳುತ್ತಾರೆ. ಅದರಲ್ಲಿ ಊರ ಮುಂದಿನ ಹೊಲಕ್ಕೆ ಮತ್ತು ಊರಿಗೆ ದೂರವಿರುವ ಹೊಲಕ್ಕೆ ಕಳ್ಳರ ಭಯವು ಮತ್ತು ತುಡುಗು ದನಗಳ ಉಪದ್ರವವೇ ಹೊರತು ಮತ್ತೇನೂ ಇಲ್ಲ. ಇದಕ್ಕೆ ಬೇಲಿಯನ್ನು ಬಂದೋಬಸ್ತು ಮಾಡಿದರಾಯಿತು ಮತ್ತು ಧರ್ಮಶಾಲಿಗಳು ಕಳ್ಳರು ಒಯ್ದಿದ್ದಕ್ಕೆ ಸಂಶಯ ಪಡುವುದಿಲ್ಲ. ಹೇಗೆಂದರೆ ಧೂಪದ ಹೇರು ಕಳ್ಳರು ಒಯ್ದರೆ ದೇವರಿಗೆ ಮುಟ್ಟೀತೆಂಬ ಗಾದೆಯಂತೆ ಬೆಳೆದ ಫಲ ಪದಾರ್ಥಗಳಲ್ಲಿ 18 ಒಯ್ದರೆ ಇವರ ಭಾಗ್ಯವೇನೂ ಕಡಿಮೆಯಾಗುವುದಿಲ್ಲ. ಇಂಥ ಉಪಯೋಗವಿಲ್ಲದ ವಿಪರೀತ ಸಂಶಯವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟರೆ ತಿರುಕರಿಗೆ ಅಂಜಿ ಹಬ್ಬವನ್ನು ಬಿಟ್ಟಂತೆ ಆಗುವುದು. ಕಳ್ಳರಿಗಂಜಿ ಬೆಳೆ ಮಾಡಿಕೊಂಬುವುದನ್ನು ಬಿಟ್ಟರೆ ತನಗೆ ಕೇಡು, ಒಯ್ದರೆ ಒಯ್ಯಲಿ ಎಂದು ಮಾಡಿದರೆ ತನಗೆ ಕೇಡಿಲ್ಲವು. ಹೇಗೆಂದರೆ ಕರಿಕೆಯ ತಿಂದ ಕತ್ತೆ ಸತ್ತು ಹೋಗುವುದಲ್ಲದೆ ಕರಿಕೆಯು ಚಿಗಿತು ಮೊದಲಿನಂತೆ ಆಗುವುದು. ಅದು ಕಾರಣ ಕದ್ದ ಕಳ್ಳ ಕೆಡುವನಲ್ಲದೆ ಮಾಡಿ ಉಣ್ಣುವ ಭಾಗ್ಯ ಕೆಡದು. ಇದನ್ನು ತಿಳಿದು ಮಾಡುವುದನ್ನು ಬಿಡಲಾಗದು. ಜಗದ್ರಕ್ಷಕನಾದ ಪರಮೇಶ್ವರನು ಈ ಜನರ ರಕ್ಷಣಾರ್ಥವಾಗಿ ಅಲ್ಲಲ್ಲಿಗೆ ಯಾವತ್ತೂ ಭೂಮಿಯಲ್ಲಿ ಉಂಟು ಮಾಡಿದ ಹಳ್ಳಗಳನ್ನು, ಅವುಗಳಲ್ಲಿ ಹರಿಯುವ ನಿರ್ಮಲವಾದ ನೀರಿನ ಪ್ರವಾಹವನ್ನು ವ್ಯರ್ಥವಾಗಿ ಕಳೆದುಬಿಟ್ಟು ತಮ್ಮ ತಮ್ಮ ಹೊಲಗಳು ಉತ್ತಮ ಭೂಮಿಯಾಗಿದ್ದರೂ ಹಳ್ಳದ ದಂಡೆಯಲ್ಲಿ ಬಾವಿಯನ್ನು ಕಡಿಸಿದರೆ ಉಸುಕು ಬೀಳುವುದು ಹಾಗೂ ದರಿಯು ಗಟ್ಟಿ ಹೊರಡುವುದಿಲ್ಲವೆಂದು ಕಲ್ಪಿಸಿ ಯುಕ್ತಿಯಿಲ್ಲದೆ ಕೃಷಿ ಜ್ಞಾನಹೀನರಾಗಿ ತಮ್ಮ ಸೌಖ್ಯವನ್ನು ಕಡಿಮೆ ಮಾಡಿಕೊಳ್ಳುವರು. ಇಂಥ ತೊಂದರೆಗಳು ಪರಿಹಾರವಾಗುವಂತಹ ಯುಕ್ತಿಗಳನ್ನು, ಬಹುತರದ ನೀತಿಗಳನ್ನು ಕೃಷಿ ಜ್ಞಾನ ವಿಷಯವಾಗಿ ಅನಂತ ರೀತಿಯಿಂದ ಸರ್ವರಿಗೂ ಬೋಧೆಯಾಗುವ ಹಾಗೆ ಒಂದೊಂದು ಮಾತನ್ನು 10 ವೇಳೆಯಾದರೂ ಬೇಸರವಿಲ್ಲದೆ ಈ ಗ್ರಂಥದಲ್ಲಿ ಬರೆದು ತಿಳುಹಿಸಿದ್ದೇನೆ. ಓದುವವರು ಮಾತ್ರ ಬೇಸರ ಪಡಬಾರದು. ಆದರೆ ಈ ಪ್ರಕರಣದಲ್ಲಿ ಮಾತ್ರ ಹಳ್ಳದ ದಂಡೆಯಲ್ಲಿ ಮತ್ತು ತೋಟದ ಮಧ್ಯದಲ್ಲಿ ಬಾವಿಯನ್ನು ತೆಗೆಸುವುದನ್ನು, ಮೊಟ್ಟೆಯ ಬಾರಿಯನ್ನು ಕಟ್ಟಿಸುವುದನ್ನು, ಹೊಲದ ಎತ್ತರ ಭೂಮಿಗೆ ನೀರು ಏರುವ ಉಪಾಯಗಳನ್ನು ಹಾಗೂ ದರಿಯು ಗಟ್ಟಿ ಹೊರಡದ ಸ್ಥಳವಾದರೆ ಅಂಥ ಬಾವಿಗಳಿದ್ದಲ್ಲಿ ಕಟ್ಟಿಗೆಗಳ ಸಹಾಯದಿಂದ ಬಾರಿಯನ್ನು ಮಾಡಿಕೊಳ್ಳುವ ಸುಲಭವಾದ ಯುಕ್ತಿಗಳನ್ನು ಹೇಳಿದ್ದೇನೆ. ಮತ್ತು ಎತ್ತರ ಭೂಮಿಗೆ ನೀರು ಏರುವ ತೂಕವನ್ನು ನೋಡಿ ಎತ್ತರವಾಗಿ ಬಾರಿಯನ್ನು ಕಟ್ಟಿಸಿ ಒಂದು ಕಡೆಯಲ್ಲಿ ಮೇಲುಗಾವಲಿಯ ಒಡ್ಡನ್ನು ಎತ್ತರ ಭೂಮಿಯವರೆಗೂ ನೀರು ಸರಳವಾಗಿ ನಡೆಯುವ ತೂಕಕ್ಕೆ ಸರಿಯಾಗಿ ಮಾಡಿಸಿದರೆ ಅದೇ ಕಾವಲಿಯಿಂದ ಯಾವತ್ತೂ ಹೊಲವೆಲ್ಲ ನೀರು ಏರುವುದು. ಈ ಪ್ರಕಾರ ಮಾಡುವುದಕ್ಕೆ ದ್ರವ್ಯವೂ ಶ್ರಮವೂ ಬಹಳ ಬೇಕಾಗುವುದಿಲ್ಲ. ಇದರ ವಿಷಯದಲ್ಲಿ ಹಿಂದೆ ಇದೇ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಮತ್ತು ಉಸುಕು ನೆಲದಲ್ಲಿ ದರಿಯೂ ನಿಲ್ಲದಂಥ ಯಾವತ್ತೂ ಭೂಮಿಗಳಲ್ಲಿಯೂ ಕಟ್ಟಿಗೆಯ ಸಹಾಯದಿಂದ ಬಾವಿಯನ್ನು ಮಾಡಿಕೊಳ್ಳಬೇಕು. ಲೋಕೋಪಕಾರವಾದ ಯಾವತ್ತೂ ಸುಲಭವಾದ ನೀತಿಯನ್ನು ಪ್ರಕಟಿಸುವ ಈ ಕೃಷಿ ಜ್ಞಾನವನ್ನು ಸರ್ವರೂ ಲಕ್ಷ್ಯಗೊಟ್ಟು ಗ್ರಹಿಸಿ ಇದರಿಂದ ಭೂಮಿಯಲ್ಲಿ ಹುಟ್ಟಿ ಬೆಳೆಯುವ ಸರ್ವ ಪದಾರ್ಥ ಸಾಧಕ ಬುದ್ಧಿಯನ್ನು ಊಹಿಸಿ ಅದರಂತೆ ಸರ್ವ ಪ್ರಯತ್ನಗಳನ್ನು ಯತ್ನಿಸಿದರೆ ಮಹದೈಶ್ವರ್ಯವನ್ನು ಹೊಂದಿ ಸುಖಿಗಳಾಗಬಹುದು. ತೋಟವನ್ನು ಮಾಡುವವರು ಮೊದಲು ಬೇಲಿಯನ್ನು ಬಂದೋಬಸ್ತು ಮಾಡಬೇಕು. 3-4 ವರ್ಷ ಸ್ವಲ್ಪ ಜಾಗ್ರತೆಯಿಂದ ಮೆಹನತು ಮಾಡಿದರೆ ಮುಂದೆ ಅನಂತ ಕಾಲದವರೆಗೆ ಆ ಬೇಲಿಯನ್ನು ಚಿಂತೆ ಇಲ್ಲದ ಹಾಗೆ ಮಾಡಿಕೊಳ್ಳಬೇಕು. ಇದಲ್ಲದೆ ತೋಟವನ್ನು ಮಾಡುವವರು ಕಿರಿದೋಟವನ್ನು ಮಾಡಲಾಗದು, ಅದರಿಂದ ಆ ದಂಡವಾಗುವುದು, ಪ್ರಾಪ್ತಿಯೂ ಕಣ್ಣಿಗೆ ಕಾಣಿಸುವುದಿಲ್ಲ. ವಿಶಾಲವಾದ ಭೂಮಿಯಲ್ಲಿ ತೋಟವನ್ನು ಮಾಡಿದರೆ ಸಕಲ ಸಂಭ್ರಮವನ್ನು ಕಾಣಬಹುದು ಮತ್ತು ದ್ರವ್ಯದ ಪ್ರಾಪ್ತಿಯಾದರೂ ವಿಶೇಷವಾಗುವುದು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ವಾವ್, ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರ್ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಕೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಯೋ ಬಹಳಷ್ಟು ಹೇಳಿದರು ಅಲ್ಲಂತ ಅನಬಾರದು ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲೋ ಎಲೆ ಮನವೇ ಇದು ಮೂರ ದಿನದ ಸೌತಿ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕೆ ಚಿಂತೆ ಮಾಡ್ತೀರಿ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ಆಶೆ ಅಳಿಯಬೇಕು ಎಲೆ ಮನವೇ ಇದು ಕೇಶಿಕೆ ಸಂಸಾರ ಎಲೆ ಮನವೇ ದೇಶದೊಳಗೆ ನಮ್ಮ ಗುಡ್ಡದ ಮಹಂತನ ಚಿಂತೆ ಮಾಡ್ತೀರಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಮಾಡ್ತಿದ್ದೀನಿ ಯಾಕೆ ಚಿಂತೆ ಮಾಡ್ತಿದ್ದೀನಿ ಎಲೆ ಮಾಡವೇ ನಿನಗ ಯಾತರ ತೂಕವಿಲ್ಲ ನಿನಗ ಯಾತರ ತೂಕವಿಲ್ಲ ಯಾತರ ಸುತೆ ಸುಮ್ಮನೆ ಘನ ಮುಕ್ತಿ ಸುಖವನು ಬಯ ಸುತೆ ದಿಮ್ಮದಿರುಗಿ ಸಾಯದಿರು ಮಂದ ಮನುಜ ಮದಿರುಗಿ ಸಾಯದಿರು ಮಂದ ಮನುಜಾ